ಇಂದಿನ ಈ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಿಂಗಾರು ಬೆಳೆಯ ಬೇಸಾಯ ಕ್ರಮಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಓ ಕುಮಾರ್ ಅವರೊಂದಿಗೆ ಸಂದರ್ಶನ, ಬಳಿಕ ನೇಗಿಲ ಜಗಲಿ ಮರುಪ್ರಸಾರದಲ್ಲಿ ರೈತ ಬಂಧು ಅಭಿಯಾನ ಕುರಿತು ಮಾತುಕತೆ ಕೇಳಲಿದ್ದೀರಿ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800452866666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಹಿಂಗಾರು ಬೆಳೆಯ ಬೇಸಾಯ ಕ್ರಮಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಓ ಕುಮಾರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಹಿಂಗಾರು ಬೆಳೆಗಳ ಒಂದು ಬೇಸಾಯ ಕ್ರಮದ ಬಗ್ಗೆ ಮಾತಾಡ್ತಾ ಇದೀವಿ. ಅಂದ್ರೆ ಈಗೆಲ್ಲ ಹಿಂಗಾರು ಬರ್ತಾ ಇದೆ, ನಮ್ಮ ಕೃಷಿಕರು ಹಿಂಗಾರು ಬೆಳೆಗಳು ಅಂತಂದ್ರೆ ಯಾವ್ಯಾವ ಬೆಳೆಗಳನ್ನ ಬೆಳೆಯಬಹುದು, ಯಾವ ರೀತಿಯಾದಂತಹ ಒಂದು ಬೇಸಾಯ ಕ್ರಮಗಳನ್ನ ಮಾಡಿದ್ರೆ ಅಧಿಕವಾದ ಒಂದು ಇಳುವರಿಯನ್ನ ಪಡೆಯಬಹುದು, ಜೊತೆಗೆ ಹೆಚ್ಚಿನ ಒಂದು ಲಾಭವನ್ನು ಗಳಿಸಬಹುದು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸುವಂತಹ ಡಾಕ್ಟರ್ ಓ ಕುಮಾರ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಂದ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಬನ್ನಿ ಸರ್, ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ಹಿಂಗಾರು ಬೆಳೆಗಳು ಅಂತಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ರೈತರು ಅಂದ್ರೆ ಈ ವರ್ಷದ ಮಟ್ಟಿಗೆ ಮಳೆಗಾಲ ಒಂದ್ ಸ್ವಲ್ಪ ಕಡಿಮೆ ಅಂದ್ರೂ ತಪ್ಪಾಗ್ಲಾರ್ದು ಸರ್. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಿಂಗಾರು ಬೆಳೆಗಳು ಅಂತಂದ್ರೆ ಯಾವ ಬೆಳೆಗಳನ್ನ ಇಲ್ಲಿ ಬೆಳಿಬಹುದು ಸರ್? ಈಗ ನೋಡಿ, ನಮ್ಮ ಭಾಗದಲ್ಲಿ ಬೆಳೀತಕ್ಕಂತ ಹಿಂಗಾರು ಬೆಳೆಗಳಲ್ಲಿ ಪ್ರಮುಖವಾಗಿ ಹಿಂಗಾರು ಜೋಳ, ಹಿಂಗಾರು ಕಡಲೆ ಮತ್ತೆ ಕುಸುಮೆ, ಆಮೇಲೆ ಅಲ್ಲಲ್ಲಿ ಗೋಧಿನೂ ಕೂಡ ಬರ್ತಾ ಇದೆ. ಅದರ ಜೊತೆಗೆ ಈಗ ಸೂರ್ಯಕಾಂತಿ ಇರಬಹುದು, ಅಥವಾ ಮಳೆ ಆಶ್ರಿತ ಪ್ರದೇಶದಲ್ಲಿ ಸೂರ್ಯಕಾಂತಿ, ಅವರೆ, ಹಿಂಗಾರು ಮೆಕ್ಕೆಜೋಳನ ಬೆಳೀತಾರೆ ರೈತರು. ಸೊ ಈ ಬೆಳೆಗಳನ್ನ ಬೆಳೆಯೋಕೆ ಹಿಂಗಾರು ಹಂಗಾಮಿನಲ್ಲಿ ಸೂಕ್ತವಾಗಿರುತ್ತದೆ. ಸರ್, ಈಗ ಹಿಂಗಾರು ಬೆಳೆಗಳು ಹೇಳಿದ್ರೆ ನೀವು ಕಡಲೆ ಬೆಳಿಬಹುದು, ಕುಸುಬೆ ಬೆಳಿಬಹುದು, ಗೋಧಿ ಬೆಳಿಬಹುದು, ಸೂರ್ಯಕಾಂತಿ ಬೆಳಿಬಹುದು, ಅವರೆ ಬೆಳಿಬಹುದು, ಜೊತೆಗೆ ಹಿಂಗಾರು ಬೆಳೆಯಾಗಿ ನೀರಾವರಿ ಇದ್ದಂತವರು ಮೆಕ್ಕೆಜೋಳನ ಸಹ ಬೆಳಿಬಹುದು ಅಂತ ಹೇಳಿದ್ರ. ಅಂದ್ರೆ ಈ ಬೆಳೆಗಳನ್ನ ಬಿತ್ತದಕ್ಕಿಂತ ಮುಂಚಿತವಾಗಿ ಭೂಮಿಯ ಒಂದು ಸಿದ್ಧತೆ ಯಾವ ರೀತಿ ಮಾಡ್ಕೊಳ್ಬೇಕಾಗುತ್ತೆ? ಈಗ ನೋಡಿ, ಸಾಮಾನ್ಯ ಹಿಂಗಾರು ಬೆಳೆ ಬೆಳೆಯೋದು ಏನು, ಮುಂಗಾರಲ್ಲಿ ಬಂದಿರತಕ್ಕಂತ ಮಳೆ ಅದು ಸಂರಕ್ಷಣೆ, ಅಂದ್ರೆ ಕಪ್ಪು ಜಮೀನು ಇರ್ತಕ್ಕಂಥ ಭೂಮಿಗಳಲ್ಲಿ ತುಂಬಾನೇ ನೀರು ಸಂರಕ್ಷಣೆ ಆಗಿರ್ತದೆ. ನೀರು ಸಂರಕ್ಷಣೆ ಆಗಿರ್ತಕ್ಕಂಥ ನೀರನ್ನ ಬಳಸ್ಕೊಂಡು ಈ ಬೆಳೆಗಳನ್ನ ಬೆಳೆಯತಕ್ಕಂಥ. ಅದರ ಜೊತೆಗೆ ಸಾಮಾನ್ಯವಾಗಿ ಕಡಲೆ ಬೆಳೆಗೆ ಹಿಂಗಾರಲ್ಲಿ ಕಡಲೆ ಇರ್ಬೋದು, ಕುಸುಬೆ ಇರ್ಬೋದು, ಒಂದು ಅಥವಾ ಎರಡು ಮಳೆ ಬಂದ್ರೆ ಸಾಕು, ತುಂಬಾ ಚೆನ್ನಾಗಿ ಮೊಳಕೆ ಹೊಡೆಯೋದಕ್ಕಿಂತ ಅಲ್ಲಿಂದ ಹಿಡಿದು ಕಟಾವಿನ ತನಕನೇ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ರೈತರು ಈಗ ಮಳೆ ಎಲ್ಲರ ಕೊರತೆ ಆದ್ರೆ, ನೀರಿನ ಸೌಕರ್ಯ ಇದ್ರೆ ಈ ಬೆಳೆಗಳಲ್ಲಿ ನೀವು ನೀರನ್ನು ಹಾಯಿಸ್ಬಿಟ್ಟು ಬೆಳಿಬಹುದು. ಈಗ ಕೆಲವೊಂದು ಭಾಗದಲ್ಲಿ ಕೆಲವೊಂದು ಬೆಳೆಗಳ ತ್ಯಾಜ್ಯಗಳನ್ನ ಬೇರೆ ಕಡೆ ಎತ್ತಾಕಲ್ ಸರ್ ರೈತರು, ಅಲ್ಲೇ ಅಂದ್ರೆ ಸಾವಯವ ರೀತಿಯಾಗಿ ಗೊಬ್ಬರ ಆಗ್ಲಿ ಅಂತೇಳಿ ಈ ರೋಟರ್ ಅಂತೇಳಿ ಬಡಿಸ್ಬಿಡ್ತಾರೆ. ಈಗ ಮೆಕ್ಕೆಜೋಳ ದೊಂಟಾಗಿರ್ಬೋದು, ಭೂಮಿಯಲ್ಲೇ ಅದನ್ನ ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಯಾವ ರೀತಿ ಅವರು ಬಿತ್ತನೆ ಮಾಡಕ್ ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ? ಈಗ ಸಾಮಾನ್ಯವಾಗಿ ರೈತರು ಈ ಹಿಂಗಾರಲ್ಲಿ ಬೆಳೆದಿರ್ತಕ್ಕಂತ ಬೆಳೆಯ ಏನು ಕಸ ಕಡ್ಡಿ ಎಲ್ಲ ಅಲ್ಲೇ ರೋಟರಿ ಹೊಡೆದು ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಭೂಮಿಯಲ್ಲಿ ಭೂಮಿ ಹಸನ ಮಾಡ್ಕೊಂಡು ಸಮತಟ್ ಮಾಡ್ಕೊಂಡು, ಅದು ಉತ್ತಮವಾದ ಒಂದು ಪ್ರಾಕ್ಟೀಸ್ ಕೂಡ. ಅದನ್ನ ಮಾಡಿದ್ದೆ ಅದರಲ್ಲಿ ಬರ್ತಕ್ಕಂಥ ಮಳೆ ನೀರು ಕಂಪ್ಲೀಟ್ ಆಗಿ ನಮ್ಮ ಭೂಮಿಯಲ್ಲೇ ಉಳ್ಕೊಡುತ್ತೆ, ಬೇರೆ ಕಡೆ ಹರಿದೋಗಲ್ಲ. ಅದರ ಜೊತೆಗೆ ಭೂಮಿಯಲ್ಲಿ ತೇವಾಂಶ ಚೆನ್ನಾಗಿ ಇಟ್ಕೊಳತ್ತೆ, ಬೆಳೆಗೆ ತಕ್ಕಂತೆ ನೀರಿನ ಸೌಲಭ್ಯ ಅಥವಾ ನೀರು ಹಾಯಿಸಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಭೂಮಿಯೆಲ್ಲ ಪುಡಿ ಪುಡಿಯಾಗಿ ಚೆನ್ನಾಗಿರ್ತದೆ, ಅದು ಭೂಮಿಯಲ್ಲಿ ಸಾವಯವ ಅಂಶ ಇರ್ಬೋದು ಫಲವತ್ತತೆ ಹೆಚ್ಚಾಗಲಿಕ್ಕೆ ಅನುಕೂಲವಾಗಿರ್ತದೆ. ಈಗ ಹಿಂಗಾರು ಬೆಳೆಗಳು ಅಂತಂದ್ರೆ ಬಿತ್ತನೆಗೆ ಯಾವ ತಿಂಗಳಿಂದ ಯಾವ ತಿಂಗಳವರೆಗೆ ಬಿತ್ತಬಾರ್ದು ಸರ್? ಈಗ ಸಾಮಾನ್ಯವಾಗಿ ನಾವು ಹಿಂಗಾರು ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ 15 ಸ್ಟಾರ್ಟ್ ಆಗುತ್ತೆ. ನಮ್ಮ ರೂಢಿಯಲ್ಲಿ ಅಕ್ಟೋಬರ್ 1 ನಾವು ಹಿಂಗಾರನ ಬಿತ್ತನೆ ಸ್ಟಾರ್ಟ್ ಮಾಡಬಹುದು. ಅದೇ ತರ ನವೆಂಬರ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ತನಕನು ಕೂಡ ನೀವು ತುಂಬಾನೇ ಚಳಿ ಇರ್ತದೆ, ಅದಕ್ಕೆ ಇಬ್ಬನಿಗೆ ಬರ್ತಕ್ಕಂಥ ಬೆಳೆಗಳು ಸಾಮಾನ್ಯವಾಗಿ ನಾವು ಮಳೆ ಕಡಿಮೆನೆ ಇರ್ತದೆ, ಇಬ್ಬನಿಗೆ ಬರ್ತಕ್ಕಂಥ ಮಂಜಿಗೆ ಬಂದ್ಬಿಡ್ತಾವ. ಸೊ ಅಂತ ಸನ್ನಿವೇಶದಲ್ಲಿ ನವೆಂಬರ್ ಎರಡನೇ ವಾರ ತನಕ ಬಿತ್ತನೆ ಮಾಡಬಹುದು. ನೀರಿನ ಸೌಕರ್ಯ ಇರೋದು ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಈಗ ಹಿಂಗಾರು ಕಡಲೆಯಾಗಿ ಅಂತಂದ್ರೆ ಕಪ್ಪು ಮಣ್ಣಿನಲ್ಲಿ ಬೆಳೆಯಬಹುದು ಅಂತ ಹೇಳಿದ್ರ, ಯಾವ ತಳಿಯ ಕಡಲೆಯನ್ನ ಹೆಚ್ಚಾಗಿ ಬೆಳೆದ್ರೆ ನಮ್ಮ ರೈತರಿಗೆ ಅಧಿಕವಾದ ಒಂದು ಇಳುವರಿ ಬರುತ್ತೆ ಸರ್? ಈಗ ಕಡಲೆಯಲ್ಲಿ ತುಂಬಾನೇ ವೆರೈಟಿಗಳು ಇದಾವೆ, ಅದರಲ್ಲಿ ಹಳೆ ತಳಿ ಅಂತೂ ಅಣ್ಣಿಗೆರೆ ಒಂದಂತ ಇತ್ತು, ಅದು ರೈತರು ಕೆಲವು ಪ್ರಾಕ್ಟೀಸ್ ಮಾಡ್ತಾರೆ ಬೆಳೀತಾರೆ, ತಳಿ ಚೆನ್ನಾಗಿ ಬಂದಿದೆ. ಮತ್ತೆ JG11 ಅಂದ್ರೆ ಅದು ಅದಕ್ಕಿಂತ ಸ್ವಲ್ಪ ಉತ್ತಮ, ಅದು ಇಳುವರಿ ಒಂದ್ ಎಕರೆಗೆ ಏನಿಲ್ಲ ಅಂದ್ರು ಒಂದ್ 8-10 ಕ್ವಿಂಟಲ್ ಬರುತ್ತೆ. ಆಮೇಲೆ ಸಣ್ಣ ಕಾಳು ತುಂಬಾನೇ ಚೆನ್ನಾಗಿರ್ತದೆ, ಅದನ್ನ ಕೂಡ ಬೆಳಿಬಹುದು. ಈಗ ಜಾಕಿ ಅಂತ ಒಂದೊಂದು ವೆರೈಟಿ ಬಂದಿದೆ, ಹೊಸ ವೆರೈಟಿ, ಅದು ಕೂಡ ತುಂಬಾ ಅದಕ್ಕಿಂತ ತುಂಬಾನೇ ಉತ್ತಮವಾದ ತಳಿ. ಸರ್, ಈಗ ಹಿಂಗಾರು ಕಡಲೆ ಬಿತ್ತನೆ ಬೀಜಗಳು ಅಂತಂದ್ರೆ, ಈಗ ನಮ್ಮ ರೈತರು ಸಾಕಷ್ಟು ಅಂದ್ರೆ ತಾವು ಹೋದ ವರ್ಷ ಬೆಳೆದಂತ ಒಂದು ಕಡಲೆಯ ಬೀಜಗಳನ್ನೇ ಇಟ್ಕೊಂಡು ಅವನ್ನ ಬಳಸ್ತಾರೆ ಸರ್, ಇದು ಎಷ್ಟು ಸೂಕ್ತ ಅಂತ ಹೇಳ್ತೀರ? ರೈತರು ಬೆಳೆಯಿರ್ತಕ್ಕಂಥ ಬೀಜನ ನಾವು ಮರುಬಳಕೆ ಮಾಡಬಹುದು. ಅದರಲ್ಲಿ ಈಗ ಉದಾಹರಣೆಗೆ ಸ್ವಪರಾಗ ಸ್ಪರ್ಶ ಇರ್ತಕ್ಕಂಥ ಬೆಳೆಗಳು, ಈಗ ಉದಾಹರಣೆ ರಾಗಿ ಬೀಜ ಇರಬಹುದು, ಕಡಲೆ ಇರಬಹುದು, ಈ ಕೆಲವು ಬೆಳೆಗಳ ಬೀಜನ ನಾವು ಬಳಸಿ ಮಾಡಬಹುದು. ಅದೇ ತರ ಈ ಸಂಕರಣ ತಳಿಗಳಿಗೆ ಬಳಸಕ್ಕಾಗಲ್ಲ. ಕಡಲೆಯ ಒಂದು ಬೀಜಗಳಿಗೆ ಬೀಜೋಪಚಾರ ಮಾಡಬೇಕಾಗುತ್ತ? ಈಗ ಬೀಜೋಪಚಾರ ಮಾಡೋದು ಸೂಕ್ತವಾದದ್ದು. ಈಗ ನಾವು ಬೀಜನ ಬಿತ್ತಬೇಕಾದ್ರೆ ಮುಂಚೆನೆ ಬೀಜೋಪಚಾರ ಮಾಡಬೇಕಾಗುತ್ತೆ. ಉದಾಹರಣೆಗೆ ರಾಸಾಯನಿಕ ವಸ್ತುಗಳಂದ್ರೆ ಈ ಕ್ಯಾಪ್ಟನ್, ಅದು ಬೆವಸ್ಟಿನ್ ಶಿಲೀಂಧ್ರ ನಾಶಕ, ಅದನ್ನು 3 ಗ್ರಾಂ ಪ್ರತಿ ಕೆಜಿಗೆ ನಾವು ಬೀಜನ ಮಿಕ್ಸ್ ಮಾಡಿಕೊಂಡು, ಅಥವಾ ಟ್ರೈಕೋಡರ್ಮ, ಈಗ ಕಡಲೆಗೆ ಸಾಮಾನ್ಯವಾಗಿ ಟ್ರೈಕೋಡರ್ಮ ಅಂತ ಸಿಗುತ್ತೆ, ಈಗ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಿಗುತ್ತೆ, ಅಥವಾ ಕೃಷಿ ವಿಶ್ವವಿದ್ಯಾಲಯ ಅಥವಾ ಕೃಷಿ ಇಲಾಖೆಯಲ್ಲಿ ಕೇಳಿದ್ರೆ ಅದ್ರ ಬಗ್ಗೆ ಟ್ರೈಕೋಡರ್ಮ ಅಂದ್ರೆ ಪ್ರತಿ ಕೆಜಿಗೆ 4 ಗ್ರಾಂ ಪೌಡರ್ ಸಿಗುತ್ತೆ. ಅದು ಬೀಜನ ಏನ್ ಮಾಡ್ಬೇಕು, ಬೀಜದಲ್ಲಿ ನೀರನ್ನ ಸಿಮಿಸ್ಬಿಟ್ಟು ಕ್ಲೀನ್ ಆಗಿ ಅದ್ರ ಮೇಲೆ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಅದಾದ್ಮೇಲೆ ಆ ಟ್ರೈಕೋಡರ್ಮ ವೈಟ್ ಪೌಡರ್ ಬರುತ್ತೆ, ಬಿಳಿ ಪೌಡರ್, ಅದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲಿಂದ ಬಿಕೊಂಡು ಬಿತ್ತಬಹುದು. ಕೃಷಿ ಇಲಾಖೆಯಿಂದ ಸಾಕಷ್ಟು ಈ ಒಂದು ಹಿಂಗಾರು ಕಡಲೆ ಬೀಜಗಳು ಸಿಗ್ತವೆ ಸರ್, ಅಂದ್ರೆ ಅಂತ ಬೀಜಗಳಿಗೇನು ರೈತರು ಮತ್ತೆ ಪುನಃ ಬೀಜೋಪಚಾರ ಮಾಡಂತ ಅವಶ್ಯಕತೆ ಇರಲ್ಲ ಅಂತ ಹೇಳ್ತೀರಾ? ಈಗ ಕೆಲವು ಬೀಜಗಳಿಗೆ ಬೀಜೋಪಚಾರ ಆಗಿರ್ತದೆ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ, ಬೀಜ ಪ್ಯಾಕೆಟ್ ಆಗಿರೋವೆಲ್ಲ ಬೀಜೋಪಚಾರ ಆಗಿರ್ತಾವ. ಸೊ ಇನ್ ಕೇಸ್ ಯಾವ್ದು ಆಗಿಲ್ಲ ಅಂತ ಗೊತ್ತಾಗತ್ತೆ ನಿಮ್ಗೆ ಬೀಜ ತಗದ್ ನೋಡಿದ್ರೆ, ಟ್ರೈಕೋಡರ್ಮ ಬೀಜೋಪಚಾರ ಮಾಡಿರಲ್ಲ, ಟ್ರೈಕೋಡರ್ಮ ಮಾಡಿದ್ರೆ ಒಳ್ಳೇದು. ಈ ಸೊರಗು ರೋಗ ಅಂತ ಬರುತ್ತೆ ಕಡಲೆಗೆ, ಅದಕ್ಕೆ ತಡಿಲಿಕ್ಕೆ ಇದು ಬಹಳ ಸೂಕ್ತವಾದದ್ದು. ಈಗ ಹಿಂಗಾರು ಕಡಲೆ ಅಂದ್ರೆ ಸಾಕಷ್ಟು ರೈತರು ಯಾವ ರೀತಿ ಬಿತ್ತಾರಪ್ಪ ಅಂತಂದ್ರೆ, ಈಗ ಯಾವುದೇ ಒಂದು ಬೆಳೆ ಇಟ್ಟಿರ್ತಾರೆ ಅದನ್ನ ಕಟಾವ್ ಮಾಡ್ತಾರೆ, ಕಟಾವ್ ಮಾಡಿದ ತಕ್ಷಣ ಅವ್ರು ಭೂಮಿ ಉಳುಮೆ ಮಾಡಲ್ಲ, ಕಡಲೆ ಬೀಜನೆಲ್ಲ ಉಗ್ಗಿ ಆಮೇಲೆ ಭೂಮಿ ಉಳುಮೆ ಮಾಡಂತ ಒಂದು ಪದ್ಧತಿಯನ್ನು ನಾವು ನೋಡಿದೀವಿ. ಇಲ್ಲಪ್ಪ ಇದು ಚೆನ್ನಾಗಿ ಮೊಳಕೆ ಬರುತ್ತೆ, ಚೆನ್ನಾಗಿ ಹುಟ್ಟುತ್ತೆ ಅಂತೇಳಿ ಹೇಳ್ತಾರೆ. ಕೆಲವು ರೈತರು ಮಾಗಿ ಉಳುಮೆ ಮಾಡಿ ಆ ನಂತರ ಬೀಜ ಚೆಲ್ಲಿ ಮತ್ತೆ ಚೆಲ್ ಅಂತೇಳಿ ಬೇರೆ ಒಂದು ಬೇಸಾಯ ಕ್ರಮ ಮಾಡ್ತಾರೆ ಸರ್, ಇದರಲ್ಲಿ ಯಾವ್ದು ಸೂಕ್ತ ಅಂತ ಹೇಳ್ತೀರ? ಬೆಳೆದಿರ್ತಕ್ಕಂಥ ಬೆಳೆ ಕಸ ಕಡ್ಡಿ ಅಥವಾ ಅದೆಲ್ಲ ಇರ್ತಾವೆ, ಅದ್ರ ಜೊತೆಗೆ ಸಾಲ ಹೊಡ್ಕೊಂಡು ಬೀಜನ ಬಿತ್ತುತ್ತಾರೆ. ಹಸಿ ಕಳ್ಕೋಬಾರ್ದು ಅಂತ ಅಂದ್ರೆ ಬೀಜನ ಸೆಂಟ್ರ್ ಸಾಲುಗಳಲ್ಲಿ ಎಲ್ಲ ಬಿತ್ತುತ್ತಾರೆ. ಅಂದ್ರೆ ಹಸಿ ಇದ್ದಾಗ ಅದು ಒಂದು ಪದ್ಧತಿ, ಮಾಡಬಾರ್ದಂತ ಏನಿಲ್ಲ, ಅದು ಮಾಡಬಹುದು. ಅದರ ಜೊತೆಗೆ ನಾವು ರೈತರು ಈಗ ನೀರಿನ ಕೊರತೆ ಅಥವಾ ಮಳೆ ಚೆನ್ನಾಗಿ ಬಂದಿರಲಿಲ್ಲ ಅಂದ್ರೆ ಭೂಮಿ ಎಲ್ಲ ಸರಳವಾಗಿ ಉಳುಮೆ ಮಾಡಿಕೊಂಡು ಸಮತಟ್ಟು ಮಾಡಿಕೊಂಡು ಆಮೇಲೆ ಬಿತ್ತಬೇಕು. ಬಿತ್ತಿದಾಗ ಅಟ್ ಲೀಸ್ಟ್ ನಮಗೆ 15 ದಿವಸದೊಳಗೆ ನಮಗೆ ಮಳೆ ಬರಲಿಲ್ಲ ಅಂದ್ರೆ ನೀರಿನ ಸೌಕರ್ಯ ಇದ್ರೆ ನೀರು ಹಾಯಿಸಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಬೆಳೆ ಸ್ವಲ್ಪ ಮೊಳಕೆ ಬರೋದು ಎಲ್ಲ ಪ್ರಾಬ್ಲಮ್ ಆಗುತ್ತೆ. ನೋಡಿಕೊಂಡು ಅದನ್ನ ಬಿತ್ತನೆ ಮಾಡ್ತಕ್ಕಂಥದ್ದು ಸೂಕ್ತತೆ ಇರುತ್ತೆ. ತೇವಾಂಶ ಅಂತಂದ್ರೆ ಹಿಂಗಾರು ಕಡಲೆ ಬಿತ್ತಬೇಕಾದ್ರೆ ಯಾವ ರೀತಿಯಾದಂತ ತೇವಾಂಶ ಎಷ್ಟು ಪ್ರಮಾಣದಲ್ಲಿ ಇರಬೇಕಾಗುತ್ತೆ ಸರ್? ಈಗ ತೇವಾಂಶ ಅಂದ್ರೆ ನಾವು ಮಣ್ಣ ತೆಗೆದ ಕೈಯಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಹಸಿ ಅಂಶ ಇರಬೇಕು, ಹಂಗಿದ್ರೆ ನಾವು ಬಿತ್ತನೆ ಮಾಡಕ್ಕೆ ಅನುಕೂಲ ಆಗುತ್ತೆ. ಸೊ ಹಂಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ಹಿಂಗಾರು ಮಳೆ 1-2 ಮಳೆ ಬಂದ್ರೆ ಬಿತ್ತಕ್ಕೆ ರೆಡಿ ಇರ್ತದೆ. ನೀವು ಒಣಗಿದ ಭೂಮಿಯಲ್ಲಿ ಬಿತ್ತದೆ ನೀರಿನ ಸೌಕರ್ಯ ಬೇಕೇ ಬೇಕಾಗುತ್ತೆ, ಅಂತ ಸನ್ನಿವೇಶನ ನೋಡಿಕೊಂಡು ನಾವು ಬಿತ್ತನೆ ಮಾಡೋದು ಸೂಕ್ತತೆ ಇರುತ್ತೆ. ಸರ್, ಈಗ ಇನ್ನೊಂದು ಹಿಂಗಾರು ಬೆಳೆ ಕುಸುಬೆ ಅಂತ ಹೇಳಿದ್ರೆ, ಅಂದ್ರೆ ಕುಸುಬೆಯನ್ನ ನಮ್ಮ ಪ್ರದೇಶದಲ್ಲಿ ಈಗ ಚಿತ್ರದುರ್ಗ ಆಗಿರ್ಬೋದು ದಾವಣಗೆರೆ ಒಂದು ಭಾಗದಲ್ಲಿ ಯಾವ ಪ್ರಮಾಣದಲ್ಲಿ ಬೆಳೀತಾರೆ ಸರ್, ಇಲ್ಲಿ ಯಾವ್ಯಾವ ಕಡೆ ಬೆಳೀತಾರೆ ಸರ್? ಕುಸುಬೆನ ಈ ಕೆಂಪು ಭೂಮಿಯಲ್ಲೂ ಬೆಳೀತಾರೆ ರೈತರು, ಅಥವಾ ಕಪ್ಪು ಮಣ್ಣು ಭೂಮಿಗಳಲ್ಲಿ ಈಗ ಹಿರಿಯೂರು ಭಾಗ ಇರ್ಬೋದು, ಚಳ್ಳಕೆರೆ ಈ ಕಡೆ ಎಲ್ಲ ಹೋದ್ರೆ ತುಂಬಾನೇ ಬೆಳೆ ಪ್ರದೇಶ ಬರುತ್ತೆ. ಇಲ್ಲಿ ಕಪ್ಪು ಭೂಮಿ ಇದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಅಲ್ಲೆಲ್ಲ ಬೆಳೀತಾರೆ. ಅಂದ್ರೆ ಆ ಬೆಳೆನ ಬಿತ್ತಿದ್ದೆ ಆದ್ಮೇಲೆ ಮುಗಿದ ಒಂದು ಎರಡು ಅಥವಾ 2 ಎಡೆಕುಂಟೆ ಓಡಿದ್ರೆ ಸಾಕು, ಅದು ಕಟಾವಿಗೆ ಬಂದ್ಬಿಡುತ್ತೆ. ಇನ್ನು ಕಪ್ಪು ಭೂಮಿಯಲ್ಲೇ ಬಹಳ ಚೆನ್ನಾಗಿ ಬರುತ್ತೆ, ಕೆಂಪು ಭೂಮಿಯಲ್ಲೂ ಆಗ್ತಕ್ಕಂಥ ರೈತರು ಇದ್ದಾರೆ. ಯಾವ ಭೂಮಿ ಆದ್ರೂ ಸ್ವಲ್ಪ ಮುಂಗಾರಲ್ಲಿ ಚೆನ್ನಾಗಿ ಮಳೆ ಬಂದಿದ್ದೆ ಅದರಲ್ಲಿ ನೀವು ಬಿತ್ತಲಿಕ್ಕೆ ಅನುಕೂಲ ಆಗುತ್ತೆ. ಕುಸುಬೆ ಬಿತ್ತಬೇಕಂತಂದ್ರೆ ಬಿತ್ತನೆ ಬೀಜಗಳ ಎಲ್ಲಿ ತರಬೇಕಾಗುತ್ತದೆ ಸರ್? ಈಗ ಏನಾದ್ರೂ ಕೃಷಿ ಇಲಾಖೆಗೆ ಏನಾದ್ರೂ ಸಿಗ್ತಾವ? ಈಗ ಕೃಷಿ ಇಲಾಖೆಯಲ್ಲೂ ತರಿಸ್ತಿದ್ರೆ, ಆಮೇಲಿಂದ ನೀವು ಕಳೆ ಬೀಜ ಇದ್ರೂ ಕೂಡ ನೀವು ಬಳಸ್ಕೋಬಹುದು. ಈಗ ಉದಾಹರಣೆ ಕೆಲವು ಊರುಗಳಲ್ಲಿ ಹಳ್ಳಿಗಳಲ್ಲಿ ಈ ಬೀಜನ ಇಟ್ಕೊಂಡಿರ್ತಾರೆ, ಅದನ್ನು ಕೂಡ ಪುನರ್ಬಳಕೆ ಮಾಡ್ಕೊಂಡು ನೀವು ಬಿತ್ತನೆ ಮಾಡಬಹುದು. ಸಾಮಾನ್ಯವಾಗಿ ಈಗೆಲ್ಲ ಕೃಷಿ ಇಲಾಖೆಯಲ್ಲಿ ತರಿಸ್ತಾರೆ, ಕುಸುಬೆ ಬೆಳೀತಕ್ಕಂಥ ಪ್ರದೇಶಗಳಲ್ಲಿ ಎಲ್ಲಿ ಡಿಮ್ಯಾಂಡ್ ಇದೆ ಅದನ್ನು ತರಿಸ್ತಾರೆ, ತಗೊಂಡು ಬಿತ್ತನೆ ಮಾಡೋದು ಸೂಕ್ತ. ಈಗ ಇನ್ನೊಂದು ಹಿಂಗಾರು ಬೆಳೆ ಅಂತಂದ್ರೆ ಗೋಧಿ ಅಂತ ಹೇಳಿದ್ರೆ, ಈಗ ಗೋಧಿ ಪ್ರದೇಶ ತುಂಬಾನೇ ಕಡಿಮೆ, ನಮ್ಮ ಚಿತ್ರದುರ್ಗ ಇರ್ಬೋದು ಈ ಕಡೆ ಎಲ್ಲ ಭಾಗಗಳಲ್ಲಿ ಬಹಳ ಕಡಿಮೆ. ಬಟ್ ನೀವು ಧಾರವಾಡ ಈ ಕಡೆ ಎಲ್ಲ ಹೋದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಪ್ರದೇಶವಾರು ಗೋಧಿ ಡಿಮ್ಯಾಂಡು ಇದೆ, ಕೆಲವು ರೈತರು ಹಾಕ್ತಾರೆ, ಅಂದ್ರೆ ಹಿಂಗಾರಲ್ಲಿ ಬಿತ್ತನೆ ಮಾಡೋದು ಸೂಕ್ತ. ಇನ್ನೊಂದು ಬೆಳೆ ಅಂತಂದ್ರೆ ಹೆಚ್ಚಾಗಿ ನಮ್ಮ ರೈತರು ಬೆಳೆಯೋದು ಈಗ ಮುಂಗಾರಿಯಲ್ಲಿ ಬೆಳೀತಾರೆ, ವರ್ಷದ ಎಲ್ಲಾ ಕಾಲದಲ್ಲೂ ಬೆಳೀತಾರೆ ಸರ್. ಈಗ ಯಾವ್ರೆ ಅಂತಾರೆ, ಹೆಬ್ಬಾಳವ್ರೆ ಅಂತ ಹೇಳ್ತಾರೆ. ಅಂದ್ರೆ ಇವತ್ತಿನ ದಿನದಲ್ಲಿ ಹಿಂಗಾರು ಬೆಳೆಯಾಗಿ ಅವರೇ ಅಂತಂದ್ರೆ ಯಾವ ತಳಿಯನ್ನ ಬೆಳೆದ್ರೆ ಸೂಕ್ತ ಅಂತ ಹೇಳ್ತಾರೆ? ನೋಡಿ, ಹಿಂಗಾರು ಬೆಳೆ ಅಂದ್ರೆ ಸಾಮಾನ್ಯವಾಗಿ ನಾವು 90 ದಿವಸಕ್ಕೆ ಹಸಿಕಾಯಿಗೆ ಬೆಳಿಬಹುದು. ಅದರಲ್ಲಿ ಪ್ರಮುಖವಾದ ತಳಿಗಳಂದ್ರೆ ಹೆಬ್ಬಾಳವ್ರೆ 4, ಅದು ತುಂಬಾನೇ ಚೆನ್ನಾಗಿ ಬರುತ್ತೆ, ಸೊಗಡು ಚೆನ್ನಾಗಿರುತ್ತೆ ಹಸಿಕಾಯಿಗೆ ತುಂಬಾ ಚೆನ್ನಾಗಿ, ಮತ್ತೆ ಈವನ್ ಒಣಕಾಯಿಗೂ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಬಿಟ್ರೆ ಹೆಬ್ಬಾಳವ್ರೆ 3 ಅಂತ ಇದೆ, ಅದು ಕೂಡ ಚೆನ್ನಾಗಿ ಬರುತ್ತೆ, ಅದು ಚೆನ್ನಾಗಿ ಸೊಗಡು ಇರುತ್ತೆ. ಅದನ್ನ ಕಂಪೇರ್ ಮಾಡಿದಾಗ ಹೆಬ್ಬಾಳವ್ರೆ 4 ಚೆನ್ನಾಗಿ ಬರುತ್ತೆ. ಅದನ್ನ ನೀರಾವರಿ ನೀರ್ ಎಲ್ಲಿ ಸೌಕರ್ಯ ಇದೆ ಅಲ್ಲಿ ಬೆಳೆಯೋದು ಸೂಕ್ತ. 90 ದಿವಸಕ್ಕೆ ಹಸಿಕಾಯಿ ಬರುತ್ತೆ. ಈ ತರ ನೀವು ತುಂಬಾನೇ ಲಾಭದಾಯಕವಾದ ಬೆಳೆ, ಇದನ್ನು ಬೆಳೆದ್ರೆ ಆ ತಳಿಗಳನ್ನ ಆಯ್ಕೆ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಹಿಂಗಾರು ಬೆಳೆಯಾಗಿ ಅವರೆಯನ್ನ ಅಂದ್ರೆ ಮಳೆಯಾಶ್ರಿತವಾಗಿ ಬೆಳೆಯಕ್ಕಾಗಲ್ಲ ಅಂತ ಹೇಳ್ತೀರಾ? ಮಳೆಯಾಶ್ರಿತ ಅಂದ್ರೆ ಮುಂಗಾರಲ್ಲಿ 2-3 ಮಳೆ ಬಂದ್ರೆ ಬೆಳೀತಾರೆ ರೈತರು. ಹಿಂಗಾರಲ್ಲಿ ಮಳೆ ಬರಲ್ಲ ಅಂದ್ರೆ ಕಷ್ಟ. 1-2 ಮಳೆ ಬಂದಾಗ ನೋಡಿ ಬಿತ್ತನೆ ಮಾಡ್ಕೋಬೇಕು, ಅದಾದ್ಮೇಲೆ ಸ್ವಲ್ಪ ನೀರ್ ಹಾಯಿಸಿದ್ರೆ ಚೆನ್ನಾಗಿ ಬರುತ್ತೆ. ಅದು ಅವರೇ ಬೆಳೆಗೆ ಅಂತಂದ್ರೆ ಹೆಬ್ಬಾಳವರೇ ಆಗಿರ್ಬೋದು, ಯಾವಂತದಲ್ಲಿ ಹೆಚ್ಚು ಒಂದು ತೇವಾಂಶ ಬೇಕಾಗುತ್ತೆ ಅಂತ ಹೇಳ್ತೀರಿ? ಈಗ ತೇವಾಂಶ ಅಂದ್ರೆ ನಾವು ಬಿತ್ತಿದಾಗ ತೇವಾಂಶ ಬೇಕೇ ಬೇಕು ಮೊಳಕೆ ಬರಕ್ಕೆ. ಅದಾದ್ಮೇಲೆ ಸ್ವಲ್ಪ ಒಂದು 10-15 ದಿವಸ ಮಳೆಯಲ್ಲಿದ್ರು ನಡೀತತೆ. ಆಮೇಲೆ ಹೂ ಬರುವಾಗ, ಕಾಯಿ ಕಟ್ಟುವಾಗ, ಕಾಯಿ ಮಾಗುವಾಗ ನೀರಿನ ಅವಶ್ಯಕತೆ ಅಥವಾ ತೇವಾಂಶದ ಅವಶ್ಯಕತೆ ತುಂಬಾನೇ ಇರುತ್ತೆ. ಈಗ ಹೆಬ್ಬಾಳವ್ರೆ ಅಂತ ಹೇಳಿದ್ರೆ ನೀವು ಅಂದ್ರೆ ಸಾಕಷ್ಟು ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಈಗ ಮನೆ ಬೀಜನೇ ಬಿತ್ತನೆ ಮಾಡ್ತಾರೆ. ಅಂದ್ರೆ ಮನೆ ಬೀಜನ ಬಿತ್ತನೆ ಮಾಡಿದ್ರೆ ಅಧಿಕ ಇಳುವರಿ ಪಡಿಬಹುದು ಅಂತ ಒಂದ್ ಮಾತು ಹೇಳಿದ್ರೆ ಸರ್, ಅದರಲ್ಲೂ ಬಿತ್ತನೆ ಬೀಜ ಈ ಅವರೆ ಬೀಜ ಏನಿರುತ್ತ ಎಲ್ಲ ಉಳುತ್ತಿರುತ್ತೆ ಸರ್, ಅಂತವನ್ನೇ ಬಿತ್ತನೆ ಮಾಡ್ತಾರೆ. ಅಂದ್ರೆ ಅದು ಹುಟ್ಟಿದ್ರ ಸಮೇತ ಅಂದ್ರೆ ಇಳುವರಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಈಗ ಬೀಜ ಬಿತ್ತನೆ ಬೀಜ ಮಾಡ್ಲಿಕ್ಕೆ ಸ್ವಲ್ಪ ಅದನ್ನ ಕಟಾವ್ ಮಾಡಿದಾಗ ಎಲ್ಲ ಸ್ವಲ್ಪ ಶೇಖರಣೆ ಮಾಡ್ಕೊಂಡು ಬೀಜದಲ್ಲಿ ಈಗ ಈ ಪೌಡರ್ಗಳು ಬರುತ್ತೆ, ಫ್ಯೂರಿಡಾನ್ ಪೌಡರ್ ಇರ್ಬೋದು, ಇದು ಇವನ್ನ ಕ್ಲೀನ್ ಆಗಿ ಲೇಪನ ಮಾಡಿ ಕ್ಲೀನ್ ಆಗಿ ಇಟ್ಕೋಬೇಕು ಹುಳ ಹೊಡೆದಂಗೆ. ಸೊ ಕೆಲವರು ಏನ್ ಮಾಡ್ತಾರೆ, ಈಗ ತುಂಬಾನೇ ಏರ್ ಟೈಟ್ ಇರ್ತಕ್ಕಂತ ಬಾಕ್ಸ್ ಗಳಲ್ಲಿ ಹಾಕಿ ಹುಳ ಬೀಳ್ದಂಗೆ ಮಾಡ್ತಾರೆ. ಅದನ್ನ ಈಗ ಕೆಲವರು ಏನ್ ಮಾಡಿ ಮಣ್ಣೆಲ್ಲ ತಿಕ್ ಬಿಟ್ಟು ಇಟ್ಕೊಂಡಿರ್ತಾರೆ, ಅದು ಹುಳ ಬೀಳ್ದಂಗೆ ನೋಡ್ಕೊಳಕ್ಕೆ. ಕೆಂಪ್ ಮಣ್ಣು ಉಜ್ಜಿಬಿಟ್ಟು ಕ್ಲೀನ್ ಆಗಿ ಮೆತ್ಬಿಟ್ಟು ಒಣಗಿಸಿ ಅದನ್ನ ಕ್ಲೀನ್ ಆಗಿ ಇಟ್ಕೊಂತಾರೆ. ಸೊ ಈಗ ಅದೇ ತರ ಬೇವಿನ ಎಲೆಗಳನ್ನ ಹಾಕಿ ಹುಳ ಬೀಳ್ದಂಗೆ ನೋಡ್ಕೊಂತ ಆದಷ್ಟು ನಾವು ಬಿತ್ತಕ್ಕಂತ ಬೀಜನ ಹುಳ ಬೀಳ್ದಂಗೆ ನೋಡ್ಕೊಂಡು ನಾವು ಶೇಖರಣೆ ಮಾಡ್ಕೊಂಡು ಬೀಜನ ಮರುಬಳಕೆ ಮಾಡಬಹುದು. ಇದರಲ್ಲಿ ಇದೇನು ಹೈಬ್ರಿಡ್ ಅಲ್ಲ, ಸಂಗಣ ತಳಿ ಅಲ್ಲ, ನಾವು ಹೊಸ ತಗೊಳಕ್ಕೆ. ಇದು ಸ್ವಪರಾಗ ಸ್ಪರ್ಶದಿಂದ ಆಗಿರ್ತಕ್ಕಂತ ಬೆಳೆ. ಸೊ ಇದರಲ್ಲಿ ಯಾವ ಹೈಬ್ರಿಡ್ ಇಲ್ಲ, ಏನಿಲ್ಲ, ತಳಿಯನ್ನು ನಾವು ಬಳಸೋದು ಮರುಬಳಕೆ ಮಾಡ್ಲಿಕ್ಕೆ ಸೂಕ್ತವಾಗಿರ್ತದೆ. ಅದನ್ನ ಕ್ಲೀನ್ ಆಗಿ ಬೀಜ ಹುಳ ಬೀಳ್ದಂಗೆ ನೋಡ್ಕೊಂಡು ಬೀಜ ಬಳಕೆ ಮಾಡಬಹುದು. ಈಗ ಮುಂಗಾರಿನಲ್ಲಿ ನಮ್ಮ ರೈತರು ಬಿತ್ತನೆ ಮಾಡ್ಬೇಕಂದ್ರೆ ಈಗ ಮಾಗಿ ಬುಳಿಮೆ ಮಾಡ್ಕೊಳ್ತಾರೆ, ಕೊಟ್ಟಿಗೆ ಗೊಬ್ಬರ ಕೊಡ್ತಾರೆ, ಸಾಕಷ್ಟು ರೀತಿಯಾದಂತ ಒಂದು ಬೇಸಾಯ ಕ್ರಮಗಳು ಮಾಡ್ತಾರೆ ಸರ್. ಅಂದ್ರೆ ಹಿಂಗಾರು ಬೆಳೆಗಳಿಗೆ ಈಗ ಸಾಕಷ್ಟು ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಇಂಥವೆಲ್ಲ ಕೊಡಲ್ಲ ಸರ್, ಸಾಮಾನ್ಯವಾಗಿ ಬಹಳ ರೈತರು ಕೊಡಲ್ಲ. ಅಲ್ಲ, ಕೊಟ್ಟಿಗೆ ಗೊಬ್ಬರ ಈಗ ರೈತರು ಈಗ ಏನ್ ನಾವು ನೋಡ್ತಕ್ಕಂಥದ್ದಂದ್ರೆ ಈ ದನಕರು ಸಾಕಾಣಿಕೆ ತುಂಬಾ ಕಡಿಮೆ ಆಗಿದೆ. ಆಮೇಲೆ ಸಾವಯವ ಗೊಬ್ಬರ ಮಾಡ್ತಕ್ಕಂತಂದ್ರೆ ಕೊಟ್ಟಿಗೆ ಗೊಬ್ಬರ ಇದು ಇರ್ಬೋದು ಅಥವಾ ಎರೆಹುಳು ಗೊಬ್ಬರ ಇವೆಲ್ಲ ಮಾಡ್ಕೋಬೇಕು ರೈತರು. ಈ ಸಾವಯವ ಗೊಬ್ಬರನ್ನ ಭೂಮಿಯಲ್ಲಿ ಬಳಸಿದ್ದೇ ಆದಲ್ಲಿ ಈ ಹಿಂಗಾರಲ್ಲಿ ಅಥವಾ ಮುಂಗಾರಲ್ಲಿ ಭೂಮಿಯ ಫಲವತ್ತತೆ ಚೆನ್ನಾಗುತ್ತೆ. ಭೂಮಿಯ ಫಲವತ್ತತೆ ಜಾಸ್ತಿ ಆಗೋದ್ರಿಂದ ಬೆಳೆಗಳ ಇಳುವರಿನೂ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ಬರ್ತಕ್ಕಂಥ ಮಳೆ ನೀರು ನಾವು ಏನ್ ಹೇಳ್ತೀವಿ, ಮಳೆ ನೀರು ಕರೆಕ್ಟ್ ಆಗಿ ಭೂಮಿಯಲ್ಲಿ ಶೇಖರಣೆ ಆಗ್ಬೇಕು, ಸಂರಕ್ಷಣೆ ಆಗ್ಬೇಕಂದ್ರೆ ಈ ಸಾವಯವ ಅಂಶ ಇದ್ರೆ ತುಂಬಾನೇ ಹಿಡ್ಕೊಳತ್ತೆ. ಮಣ್ಣಿನ ಕಣಗಳ ರಚನೆ ಆ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಆ ಸಾವಯವ ಗೊಬ್ಬರಕ್ಕಿದೆ, ಅದನ್ನ ಮಾಡಿದ್ದೆ ಅದರಲ್ಲಿ ಅನುಕೂಲ ಆಗುತ್ತೆ. ಈಗ ಕಪ್ಪು ಭೂಮಿಯಲ್ಲಿ ಹಿಂಗಾರು ಬೆಳೆ ಅಂತಂದ್ರೆ ಮುಖ್ಯವಾದ ಬೆಳೆ ಅಂತಂದ್ರೆ ಬಿಳಿಜೋಳ ಅಂತ ಹೇಳಿ ಬೆಳೆಯರ ಸರ್ ಮೊದ್ಲೆಲ್ಲ. ಅಂದ್ರೆ ಇತ್ತೀಚೆಗೆ ಇದರ ಒಂದು ಬೆಳೆ ಎಷ್ಟು ಮಟ್ಟಿಗೆ ಇದೆ ಸರ್? ಬಿಳಿಜೋಳಕ್ಕೆ ಈಗ ತುಂಬಾನೇ ಡಿಮ್ಯಾಂಡು ಇದೆ, ತುಂಬಾನೇ ಚೆನ್ನಾಗಿ ಬರುತ್ತೆ. ಅಂದ್ರೆ ಕಡಿಮೆ ನೀರು ಅಂದ್ರೆ ಒಂದು ಮಳೆ ಬಂತು ಅಂದ್ರೆ 2 ಮಳೆ ಸಾಕು, ಅದರಲ್ಲಿ ಬೆಳೀತಕ್ಕಂತ ಬೆಳೆ ಅಂದ್ರೆ ಇದು ಹಿಂಗಾರು ಜೋಳ. ಅದರಲ್ಲಿ ಸಾಮಾನ್ಯವಾಗಿ ಅದೇ ಕಪ್ಪು ಭೂಮಿನೇ ತುಂಬಾನೇ ಚೆನ್ನಾಗಿ ಬರುತ್ತೆ, ಕೆಂಪು ಭೂಮಿಯಲ್ಲೂ ಬರುತ್ತೆ, ಅದಷ್ಟು ಅಷ್ಟು ಇಳುವರಿ ಬರಲ್ಲ. ಬಿಳಿಜೋಳ ಅಂತಂದ್ರೆ ಸೂಕ್ತವಾದ ಒಂದು ತಳಿಗಳು ಇವತ್ತಿನ ದಿನದಲ್ಲಿ ಯಾವನ್ನ ಬಿತ್ತನೆ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಾ? ಈಗ ಹೊಸ ಹೊಸ ತಳಿಗಳು ತುಂಬಾನೇ ಬಂದವೆ. ಈಗ ನಾವೇನ್ ಹೇಳ್ತೀವಿ, ಈಗ M35-1 ಅಂತ ಇದೆ, ಅದು ಹಳೆ ತಳಿ ಅಂದ್ರೆ ಬಿಜಾಪುರ ಜೋಳ ಅಂತ ಹೇಳಿದ್ವಿ, ಆ ತಳಿನೇ ಬಹಳ ಚೆನ್ನಾಗಿದೆ. ಅದ ಬಿಟ್ರೆ ಈಗ ಮಾರುತಿ ಅಂತ ಇದೆ, ಅದರ ಜೊತೆಗೆ ಈಗ ಹೈಬ್ರಿಡ್ ಈಗ ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಕಂಪ್ನಿಗಳೆಲ್ಲ ಬಂದಿದಾವೆ, DSP 4 ಅಂತ ಬಹಳ ಇದೆ. ಸೊ ನಮ್ಮ ಹಳೆ ತಳಿನೇ ತುಂಬಾ ಚೆನ್ನಾಗಿ ಬರುತ್ತೆ, ನೀರು ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹೊಸ ತಳಿ ಬಿಡುಗಡೆ ಆಗಿದೆ ಬಹಳಷ್ಟು, ಅದನ್ನ ಕಂಪೇರ್ ಮಾಡಿದಾಗ ಇವೇ ಚೆನ್ನಾಗಿ ಬರ್ತಾವೆ, ಇವನ್ನೇ ಬಳಸಿದ್ದೆ ಅದರಲ್ಲಿ ಅನುಕೂಲ ಆಗುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ, ಮಳೆ ಕಡಿಮೆ ಆದ್ರೂ ಬೆಳೆ ಬರಕ್ಕೆ ಚೆನ್ನಾಗಿರುತ್ತೆ. ಬಿಳಿಜೋಳದ ಬೆಳೆ ಯಾವ ಹಂತಕ್ಕೆ ಬರತನಕ ಇದಕ್ಕೆ ತೇವಾಂಶ ಬೇಕಾಗುತ್ತೆ ಸರ್? ಅದೇ ಈ ನಾವು ಸಾಮಾನ್ಯವಾಗಿ ನೋಡಿದಾಗ ಬಿತ್ತನೆ ಮಾಡ್ಬೇಕಾದ್ರೆ ಸ್ವಲ್ಪ ಮೊಳಕೆ ಹೊಡಿಲಿಕ್ಕೆ ತೇವಾಂಶ ಬೇಕಾಗುತ್ತೆ. ಅದ್ ಬಿಟ್ರೆ ಹೂ ಬಿಡುವಾಗ ಮತ್ತೆ ಸ್ವಲ್ಪ ಕಾಯಿ ಮಾಕ್ತತ್ತಲ್ಲ ಅವಾಗಂತೂ ಒಂದೆರಡು ಸಾರಿ ತೇವಾಂಶ ನೋಡ್ಕೊಂಡಿದ್ದೆ ಅದ್ರಲ್ಲಿ ಚೆನ್ನಾಗಿ ಬರುತ್ತೆ. ಈಗ ಮಳೆ ಬಂದ್ ಒಂದ್ಸರಿ ಎರಡ್ ಸಾರಿ ಬಂದ್ರೆ ಸಾಕು ಅದ್ರಲ್ಲೇ ಬಂದ್ಬಿಡುತ್ತೆ ಬೆಳೆ. ಇದು ಅಂದ್ರೆ ನಾವು ಅಂದ್ಕೊಂಡಷ್ಟು ಇಳುವರಿ ಬರಲ್ಲ, ಸ್ವಲ್ಪ ಮಳೆ ವ್ಯತ್ಯಾಸ, ನಾವು ಏನೋ ನೀರಿನ ಸ್ವಲ್ಪ ಏನಾರ ವ್ಯತ್ಯಾಸ ಮಾಡಿದ್ರೆ ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತೆ. ಸರ್, ಕೊನೆಯದಾಗಿ ಈ ಒಂದು ಹಿಂಗಾರು ಬೆಳೆಗಳ ಬೇಸಾಯ ಕ್ರಮದ ಬಗ್ಗೆ ನಮ್ಮ ರೈತರಿಗೆ ಏನೊಂದು ಕಿವಿ ಮಾತು ಹೇಳ್ತೀರ ಸರ್? ನೋಡಿ, ಹಿಂಗಾರು ಬೆಳೆಗಳಂದ್ರೆ ಈಗ ನಾನು ಹೇಳಿದೆ ಯಾವ್ಯಾವ ಬೆಳೆ ಬೆಳಿಬಹುದು ಅಂತ ಎಲ್ಲ ಹೇಳಿದೀವಿ. ಸೊ ಬಿತ್ತಬೇಕಾದ್ರೆ ಆದಷ್ಟು ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಬೇಸಾಯ ಮಾಡ್ಬೇಕಂದ್ರೆ, ಮಳೆ ಬಂದ ಮೇಲೆ ಬಿತ್ತನೆ ಮಾಡಿ, ಒಣ ಜಮೀನಲ್ಲಿ ಬಿತ್ತನೆ ಮಾಡಕ್ ಹೋಗ್ಬೇಡಿ. ಆಮೇಲೆ ನೀರಿನ ಸೌಕರ್ಯ ಇರೋದು ಇದ್ರೆ ನೀವು ಒಣ ಜಮೀನಲ್ಲಿ ಮಾಡಿ ಬಿತ್ತನೆ ಮಾಡಿ ನೀರ್ ಹಾಯಿಸಿದ್ರೆ ಸೂಕ್ತ. ಅಂದ್ರೆ ಹುಟ್ಟೋದು ಬಹಳ ಇಂಪಾರ್ಟೆಂಟ್. ಬೆಳೆ ಮೊಳಕೆಯಿಂದ ಹಿಡಿದು ಕ್ಲೀನ್ ಆಗಿ ಹುಟ್ಟಬೇಕು, ನೂರಕ್ಕೆ ನೂರು ಭಾಗ ನಾವು ಹಾಕಿರೋ ಬೀಜ ಹುಟ್ಟಬೇಕು. ಅದಾದ್ಮೇಲೆ ನಾವು ಅಟ್ಲೀಸ್ಟ್ ಈ ಮಣ್ಣು ನೀರು ಸಂರಕ್ಷಣೆ ಮಾಡ್ಲಿಕ್ಕೆ ನಾವು ಎಡೆ ಕುಂಟೆನ 20-25 ದಿವಸ ಅಥವಾ 40-45 ದಿವಸಕ್ಕೆ ಎರಡು ಸಾರಿ ನಾವು ಎಡೆ ಕುಂಟೆನ ಬೆಳೆಗಳಲ್ಲಿ ಹೊಡೆಯೋದು ನಾವು ರೂಢಿ ಮಾಡ್ಕೋಬೇಕು. ಕಳೆ ಕಂಟ್ರೋಲ್ ಆಗುತ್ತೆ, ಅದರ ಜೊತೆಗೆ ಭೂಮಿಯ ತೇವಾಂಶನ ಹಿಡಿದಿಟ್ಕೊಳತ್ತೆ, ಆವಿಯಾಗಿ ಹೋಗಲ್ಲ. ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಕೆಲವು ಬೆಳೆಗಳಲ್ಲಿ ಈಗ ನೀರಿನ ಸ್ವಲ್ಪ ಕೊರತೆ ಆಯ್ತು ಅಂದ್ರೆ ಈಗ ಯೂರಿಯಾ ಸಿಂಪರಣೆ ಮಾಡ್ತಾರೆ. ಅಂದ್ರೆ 1 ಲೀಟರ್ ನೀರಿಗೆ 20 ಗ್ರಾಮ್ ಅಷ್ಟು ಯೂರಿಯಾನ ಮಿಕ್ಸ್ ಮಾಡಿಕೊಂಡು 1 ಎಕರೆಗೆ 300-350 ಲೀಟರ್ ನೀರಷ್ಟು ನಾವು ರೆಡಿ ಮಾಡಿಕೊಂಡು ಸಿಂಪರಣೆ ಮಾಡಬೇಕು. ನೀರಿನ ಕೊರತೆನ ಒಂದು 15 ದಿವಸ ಬರಲಿಲ್ಲದ್ರೂ ತಡ್ಕೊಳ್ಳೋದು ಬೆಳೆ. ಸೊ ಇದನ್ನ ಕೂಡ ನಾವು ರೂಢಿ ಮಾಡ್ಬೇಕು. ಒಳ್ಳೇದು ಸರ್. ಇಲ್ಲೇ ತನಕ ಈ ಒಂದು ಹಿಂಗಾರು ಬೆಳೆಗಳ ಬೇಸಾಯ ಕ್ರಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಹಿಂಗಾರು ಬೆಳೆಯ ಬೇಸಾಯ ಕ್ರಮಗಳು ಈ ಕುರಿತು ಇದುವರೆಗೂ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಓ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ರೈತ ಬಾಂಧವರೇ, ಇನ್ನು ಈಗ ನೇಗಿಲ ಜಗಲಿ ಮರುಪ್ರಸಾರದಲ್ಲಿ ರೈತ ಬಂಧು ಅಭಿಯಾನ ಕುರಿತು ಮಾತುಕತೆ ಕೇಳಲಿದ್ದೀರಿ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನೇಗಿಲ ಜಗಲಿ. ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲ ಜಗಲಿ ಸರಣಿ ಕಾರ್ಯಕ್ರಮದ ಉದ್ದೇಶ ಹಾಗೂ ಕಾರ್ಯಕ್ರಮದಲ್ಲಿ ಮೂಡಿಬರುವ ವಿಷಯಗಳ ಕುರಿತು ಮಾಹಿತಿ ನೀಡುತ್ತಾರೆ ದಾವಣಗೆರೆ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ವಿ ಶ್ರೀನಿವಾಸ್ ಚಿಂತಾಲ್. ಅನ್ನದಾತ ಸುಖೀ ಭವ ಎಂದು ನಾವು ಪ್ರತಿ ತುತ್ತನ್ನು ಇಡುವಾಗ ಹೇಳುವುದು ಅನ್ನದಾತನ ದುಡಿಮೆಯ ಶ್ರಮಕ್ಕೆ ನಾವು ಸಲ್ಲಿಸುವ ಕೃತಜ್ಞತೆ. ಅನ್ನದಾತನಿಗಾಗಿ ಕೃಷಿ ಕುರಿತು ಒಂದು ಕಾರ್ಯಕ್ರಮ ಸಲ್ಲಿಸುವ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಬೇಕು ಎಂಬ ಉದ್ದೇಶದಿಂದ ನೇಗಿಲ ಜಗಲಿ ಅನ್ನುವ ಸರಣಿ ಕಾರ್ಯಕ್ರಮವನ್ನು ಆಕಾಶವಾಣಿ ಚಿತ್ರದುರ್ಗ ಇವರ ಸಹಭಾಗಿತ್ವದಲ್ಲಿ ಪ್ರಸಾರ ಮಾಡಲು ಇಚ್ಛಿಸಿದ್ದೇವೆ. ಕೃಷಿ ಒಂದು ಅಂತ್ಯವಿಲ್ಲದ ಆರಂಭ. ಪ್ರತಿದಿನದ ರೈತರ ದುಡಿಮೆ ದೇಶದ ಪ್ರಜೆಗಳಿಗೆ ತುತ್ತನ್ನು ನೀಡುತ್ತದೆ. ಅದೇ ಕಾರಣಕ್ಕಾಗಿಯೇ ನಾವು ರೈತನನ್ನು ಅನ್ನದಾತ ಎಂದು ಕರೆಯುತ್ತೇವೆ. ಬೆಳೆಗಳ ನಿರ್ವಹಣೆಯಲ್ಲಿ ಹೆಚ್ಚಿನ ಇಳುವರಿ ಪಡೆಯುವಲ್ಲಿ ರೈತರಿಗೆ ತಾಂತ್ರಿಕ ಮಾಹಿತಿಯ ಅಗತ್ಯವಿದೆ. ಅನ್ನದಾತನಿಗೆ ಹಂಗಾಮಿಗೆ ಅನುಗುಣವಾಗಿ ತಾಂತ್ರಿಕ ಸಲಹೆಗಳನ್ನು ನೀಡುವುದು ಕೃಷಿ ಇಲಾಖೆಯ ಆದ್ಯ ಕರ್ತವ್ಯಗಳಲ್ಲಿ ಒಂದು. ಈ ಪ್ರಯತ್ನ ನಿರಂತರವಾಗಿ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಡೆಯುತ್ತಾ ಇರುತ್ತದೆ. ಇಂತಹ ಮಾಧ್ಯಮಗಳಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ. ರೇಡಿಯೋ ಎಂದರೆ ನಮ್ಮ ಕೆಲಸಗಳನ್ನು ನಾವು ನಿರ್ವಹಿಸುತ್ತಾ ನಾವು ಹೋದ ಕಡೆಯಲ್ಲೆಲ್ಲ ತೆಗೆದುಕೊಂಡು ಹೋಗಿ ಕೇಳುವಂತಹ ಒಂದು ಅನುಕೂಲಕರವಾದಂತಹ ಒಂದು ಸಾಧನ. ಈಗಂತೂ ಮೊಬೈಲ್ಗಳಲ್ಲೇನೇ ರೇಡಿಯೋ ಕೇಳುವಂತಹ ಅವಕಾಶಗಳಿವೆ. ಹಾಗಾಗಿ ಕಡಿಮೆ ಅವಧಿಯಲ್ಲಿ ಮೂಲೆ ಮೂಲೆಯಲ್ಲಿ ಇರುವಂತಹ ಎಲ್ಲ ನಮ್ಮ ರೈತ ಬಾಂಧವರನ್ನ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಆಕಾಶವಾಣಿಯ ನೇಗಿಲ ಜಗಲಿ ಸರಣಿ ಕಾರ್ಯಕ್ರಮದ ಮೂಲಕ ತಮ್ಮನ್ನೆಲ್ಲ ತಲುಪುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಇಲಾಖೆಯ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಈ ಸರಣಿ ಕಾರ್ಯಕ್ರಮದಲ್ಲಿ ಇಲಾಖೆಯ ಅಧಿಕಾರಿಗಳು ರೈತರ ಪಾತ್ರದ ಒಳ ಹೊಕ್ಕು ತಾವೇ ರೈತರಾಗಿ ಆಯಾ ಹಂಗಾಮಿಗೆ ಅನುಗುಣವಾಗಿ ಬೇಕಾಗಿರುವಂತಹ ಸಲಹೆಗಳು, ಕಡಿಮೆ ಖರ್ಚಿನ ತಾಂತ್ರಿಕತೆಗಳು, ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ತಮಗೆಲ್ಲರ ಗೊತ್ತಿರೋ ಹಾಗೆ ನಮ್ಮದು ಸಂಸ್ಕೃತಿ ಆಧಾರಿತ ಕೃಷಿ. ನಾವು ಆಚರಿಸುವ ಹಬ್ಬಗಳಲ್ಲೆಲ್ಲ ಕೃಷಿಯೊಂದಿಗೆ ಪಾರಂಪರಿಕ ಸಂಬಂಧ ಹೊಂದಿದೆ. ಆಚರಣೆಗಳಿಗೆ ಸಂಪ್ರದಾಯಗಳಿಗೆ ವೈಜ್ಞಾನಿಕ ಹಿನ್ನೆಲೆ ಕುರಿತು ಈ ಕಾರ್ಯಕ್ರಮದಲ್ಲಿ ಚರ್ಚಿಸಲಾಗುತ್ತೆ. ಪ್ರಕೃತಿಗೆ ಪೂರಕವಾಗಿ ಕೃಷಿ ಮಾಡುವ ಕುರಿತು ಈ ಚರ್ಚೆ ಹೆಚ್ಚು ಒತ್ತು ನೀಡುತ್ತದೆ. ರೈತ ಬಾಂಧವರು ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಳ್ಳಲು ನಾನು ಕೋರುತ್ತೇನೆ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗುವುದು. ಸರಿಯಾಗಿ ಉತ್ತರಿಸುವ ಶ್ರೋತೃಗಳಿಗೆ ಆತ್ಮ ಯೋಜನೆ ದಾವಣಗೆರೆ ಇವರ ಪ್ರಾಯೋಜಕತ್ವದಲ್ಲಿ ಬಹುಮಾನವನ್ನ ನೀಡಲಾಗುವುದು. ಹೆಚ್ಚಿನ ಜನ ಸರಿಯಾದ ಉತ್ತರವನ್ನ ನೀಡಿದಲ್ಲಿ ಲಾಟರಿ ಮೂಲಕ ಅವರ ಆಯ್ಕೆಯನ್ನ ಮಾಡಲಾಗುವುದು. ತಮ್ಮ ಭಾಷೆಯ ಮೂಲಕವೇ ತಮ್ಮನ್ನು ತಲುಪುವ ಅಭಿಲಾಷೆಯೊಂದಿಗೆ ಈ ಕಾರ್ಯಕ್ರಮವನ್ನ ಗಾಂಧಿ ಜಯಂತಿಯ ಶುಭ ದಿನದಂದು ಆರಂಭಿಸುತ್ತಿದ್ದೇವೆ. ತಮ್ಮೆಲ್ಲರ ಹಾರೈಕೆ ಹಾಗೂ ಸಲಹೆಗಳನ್ನ ನಾವು ಸದಾ ನಿರೀಕ್ಷಿಸುತ್ತೇವೆ. ನಮಸ್ಕಾರ. ಇದುವರೆಗೂ ಜಂಟಿ ಕೃಷಿ ನಿರ್ದೇಶಕರಾದ ವಿ ಶ್ರೀನಿವಾಸ್ ಚಿಂತಾಲ್ ಅವರ ಮಾತುಗಳನ್ನು ಕೇಳಿದ್ರಿ ಅಲ್ವಾ? ಈಗ ನೇಗಿಲ ಜಗಲಿ ಸರಣಿಯಲ್ಲಿ ಮೊದಲ ಕಾರ್ಯಕ್ರಮ ರೈತ ಬಂಧು ಅಭಿಯಾನ. ಏನ್ ರಮಣ್ಣ, ಟೀಗೆ ಕುಡ್ದೇನ? ಸಗಣಿ ಹೋಗಿ ಬಂದಿದ್ದೀವ, ಲೇಟ್ ಆತಲ್ಲ. ಲೇಟ್ ಆಗಿದ್ಯಾ? ಹ್ಞೂ ಗಿರ್ಜಕ್ಕ, ಟೀ ಕುಡ್ಕೊಂಡೆ ಬಂದೆ. ಸಗಣಿ ಹಾಕಕ್ಕೆ ಆಕ್ಸೇಪಾಗ್ಲ ತೋಬಕ್ಕಲ್ಲ, ಲೇಟ್ ಆಗೇ ಆಗುತ್ತೆ. ಯಾಕ ರಮಣ, ನಿಮ್ ದನದ ಕೊಟ್ಟಿಗೆ ಹತ್ರ ಎಲ್ಲೂ ಜಾಗ ಇಲ್ಲೇನ? ಏ ಅಷ್ಟೊಂದ್ ಜಾಗ ಎಲ್ಲ ಐತಕ್ಕ, ದನಪನ ಕಟ್ಕೊಂಡು ಒಂದ್ ಸ್ವಲ್ಪ ಜಾಗ ಉಳ್ದೈತಷ್ಟೇ. ಏ ರಮಣ, ಅದೇ ಒಂಚೂರ್ ಜಾಗದಾಗೆ ಕಾಂಪೋಸ್ಟ್ ಮಾಡ್ಕೋಬೇಕು ಅಂತ ಅವತ್ತು ಕೃಷಿ ಇಲಾಖೆ ತರಬೇತಿ ಕೊಟ್ರಲ್ಲ, ಆ ತರಬೇತಿಗೆ ಹೇಳಿಲ್ಲೇನ? ಯಾಕ ಕೇಳಿಸ್ಕೊಳ್ಳಿಲ್ಲ ನೀನು? ಹೌದೇನ್ ಗಿರ್ಜಕ್ಕ, ಮೊನ್ನೆ ನಾನು ಇರ್ಲಿಲ್ಲ ಬಿಡವ. ಹೌದಣ್ಣ, ಎಲ್ಲೋಗಿದ್ದೆ ಅವತ್ತು, ಯಾಕ ಬರ್ಲಿಲ್ಲ? ನಾನು ಎಲ್ಲೋಗ್ಲವ, ಒಂದೆರಡು ಎಕರೆ ಮೆಕ್ಕೆಜೋಳ ಹಾಕಿದ್ನಲ್ಲ, ಹುಳ ಬಿದ್ದ್ಬಿಟ್ಟಿತ್ತು, ಔಷಧಿ ಹೊಡಿಯಕ್ ಹೋಗಿದ್ದೆ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಬರ್ಬೇಕಾಗಿತ್ ಬಿಡೋಣ. ಅವತ್ತು ಬಾಳ ಚೆನ್ನಾಗ್ ಹೇಳಿದ್ರು ಕಾಂಪೋಸ್ಟ್ ಎಲ್ಲ ಹೆಂಗೆಂಗ್ ತಯಾರಿ ಮಾಡ್ಕೋಬೇಕು ಅನ್ನೋದ್ನ. ಹೌದಾ, ಅಂತದೇನ್ ಹೇಳಿದ್ರು ಕೃಷಿ ಇಲಾಖೆಯವರು? ಏನ್ ಗಿರ್ಜಕ್ಕ, ರಾಮಣ್ಣಂಗ್ ಏನೇನೋ ಹೇಳ್ತಿದ್ಯಾ, ನನ್ಗೊಂಚೂರು ಹೇಳ್ಕೊಡವ. ಏ ಲಕ್ಷ್ಮಕ್ಕ, ಅಂತದ್ ಏನ್ ಹೇಳವ, ಅವತ್ತದೇ ಕೃಷಿ ಇಲಾಖೆರು ತರಬೇತಿ ಕೊಟ್ರಲ್ಲ, ಅದ್ರ ಬಗ್ಗೆನೆ ರಾಮಣ್ಣಂಗ್ ಹೇಳ್ತಿದ್ದೆ ನೋಡು. ನೀನು ಬಂದಿದ್ದಲ್ಲ ತರಬೇತಿಗೆ. ಓಹೋ, ಹಂಗಾರ ಇಬ್ರು ಟ್ರೈನಿಂಗ್ ಮುಗಿಸ್ಕೊಂಡೆ ಬಂದಿದ್ದೀರಾ? ಆಯ್ತು, ನಂಗೂ ಒಂದ್ ಸ್ವಲ್ಪ ಹೇಳ್ರಿ ಅದ್ರ ಬಗ್ಗೆ, ನಾನು ತಿಳ್ಕೊಂತೀನಿ. ಅಯ್ಯಾ ಬಿಡು ರಮಣ, ಅವ್ರು ಹೇಳ್ದಂಗೆಲ್ಲ ಎಲ್ ಮಾಡಕ್ಕಾಗತ್ತೆ? ಅದೇನೋ ಗುಂಡಿ ತೆಗೀರಿ ಅಂತಾರೆ, ಕಸ ಹಾಕ್ರಿ ಅಂತಾರೆ, ಮೇಲ್ ಹಸಿರೆಲೆ ಹಾಕ್ರಿ ಅಂತಾರೆ, ಅವೆಲ್ಲ ಎಲ್ ಮಾಡಕ್ಕಾಗತ್ತೆ? ಮನೆ ಕೆಲ್ಸ ಎಷ್ಟೊಂದ್ ಇರ್ತವೆ, ಊರ್ ಸಿಂಗಾರ ಮಾಡಕ್ಕಾಗತ್ತೇನು? ಏನ್ ಲಕ್ಷ್ಮಕ್ಕ, ನೀನು ಅವತ್ತ ತರಬೇತಿಗೂ ಬಂದಿದ್ಯಾ? ನೀನೆ ಹಿಂಗಂದ್ರೆ ಹೆಂಗವ, ಸಿಕ್ ಸಿಕ್ಕಾಗೆಲ್ಲ ರೋಡ್ ಸೈಡ್ನಾಗೆಲ್ಲ ತಿಪ್ಪೆ ಗುಂಡಿ ಹಾಕಿದ್ರೆ ಊರ್ ತುಂಬಾ ಬರೀ ತಿಪ್ಪೆ ಗುಂಡಿನ ಕಾಣ್ತಾವ, ಊರರ ಏನ್ ಚಂದ ಕಂಡಿತ್ ಹೇಳ? ಏ ನೀವಳೆ ಗಿರ್ಜಕ, ಊರಂದ್ಮೇಲೆ ತಿಪ್ಪೆ ಗುಂಡಿ ಕಾಣ್ಬಾರ್ದೇನು? ರೋಡ್ ಪಕ್ಕ ಜಾಗ ಐತೆ, ಕಸ ಹಾಕ್ತಿವಿ. ಹೌದ್ ಗಿರ್ಜಕ್ಕ, ಲಕ್ಷ್ಮ ಕೇಳೋದು ಕರೆಕ್ಟ್ ಐತಿ, ರಸ್ತೆ ಪಕ್ಕ ಜಾಗ ಐತೆ, ಅಲ್ಲೋಗ ಹಾಕ್ತಿವಿ, ಅದ್ರಲ್ಲೇನ್ ತಪ್ಪೈತೆ? ಹಂಗಲ್ಲಣ, ಅದು ಈಗ ರೋಡ್ ಸೈಡ್ನಾಗೆ ಜಾಗ ಐತಿ ಅಂತನ್ಬಿಟ್ಟು ಅಲ್ಲೆಲ್ಲ ಸಗಣಿ ಗಂಜರ ಎಲ್ಲ ಹಾಕ್ತಾ ಹೋದ್ರೆ ಅಲ್ಲೇ ಎಲ್ಲ ಹುಳ ಹುಪ್ಪಡಿ ಎಲ್ಲ ಸೇರ್ಕಂತವ ಕಣಣ್ಣ, ಆಮೇಲೆ ಅಲ್ಲೆಲ್ಲ ಸೊಳ್ಳೆಗಳು ಹೋಗಿ ಕುತ್ಕಂತವೆ, ಆ ಸೊಳ್ಳೆ ಕಚ್ಚಿಸ್ಕೊಂಡು ಡೆಂಗ್ಯೂ ಮಲೇರಿಯಾ ಅಂತಂದು ರೋಗ ಬರ್ತವೆ, ಆಸ್ಪತ್ರೆಗೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ ಕಣಣ್ಣ. ಹೂನವ, ಮೊನ್ನೆ ನಮ್ ಚಿಕ್ಕಪ್ಪಂಗು ಹಿಂಗೆ ಆಯ್ತು, ಸೊಳ್ಳೆ ಕಚ್ಚಿ ಎಲ್ಲ ಡೆಂಗ್ಯೂ ಬಂದು ಸಾವಿರಾರು ರೂಪಾಯಿ ಆಸ್ಪತ್ರೆಗೆ ಖರ್ಚು ಮಾಡಂಗಾಯ್ತು. ಅಷ್ಟೇ ಅಲ್ಲಣ್ಣ, ಈ ರೋಡಲ್ಲಿ ಓಡಾಡದೆ ತೊಂದ್ರೆ ಆಗೈತ್ ನೋಡಣ್ಣ, ಗಾಡಿ ಗಿಡಿ ಏನಾದ್ರ ತಿರ್ಸ್ಕೋಬೇಕು ಅಂದ್ರೆ ಒಂಚೂರ್ ಜಾಗ ಇಲ್ಲ, ಬಾರಿ ಕಷ್ಟ ಆಗೈತ್ ನೋಡಣ. ಹೌದು ಗಿರ್ಜಕ್ಕ, ಅದು ನಿಜಾನೆ. ಮೊನ್ನೆ ಗೌಡ್ ಹುಡ್ಗ ರಸ್ತೆ ಬದಿ ಗಾಡಿ ತಿರ್ಸ್ಕೊಳಕ್ ಹೋಗಿ ಬಿದ್ದಂತೆ, ಮೈಕೈ ಎಲ್ಲ ಪರಿಸ್ಕೊಂಡವನಂತೆ. ಹೌದ್ ಗಿರ್ಜಕ್ಕ, ಆ ವಿಷಯನ ನಾನು ಕೇಳ್ದೆ. ಮತ್ತೆ ನಮ್ ಆರೋಗ್ಯದ ಮೇಲಷ್ಟೇ ಅಲ್ದೆ, ಈ ತರ ಸಗಣಿನ ಹಾಕೋದ್ರಿಂದ ನಮ್ ಬೆಳೆಗಳಿಗೂ ಪೂರ್ತಿ ಸತ್ವ ಸಿಗಲ್ಲ ಅಂತ ಕಣವ್ವ, ಮೊನ್ನೆ ಆ ತರಬೇತಿಗಿದ್ನು ಹೇಳಿದ್ರು ಅವ್ರ ಕೃಷಿ ಇಲಾಖೆರು. ಹೌದೇನು, ಅದ್ಯಾಕದು ನಾವ್ ಪೂರ್ತಿ ತಿಪ್ಪೆ ಎಲ್ಲ ಕಡ್ದು ಗೊಬ್ಬರ ಎಲ್ಲನ ಹೊಲಕ್ ಹಾಕ್ತಿವಲ್ಲ. ಹ್ಞೂ ರಮಣ್ಣ, ನೀನೇನ ಪೂರ್ತಿ ಹೊಲಕ್ಕೆ ಗೊಬ್ಬರ ಹಾಕ್ತಿ, ಆದ್ರೆ ನಾವ್ ತಿಪ್ಪೆ ಹಾಕಿರ್ತಿವಲ್ಲ ಅದ್ ಹೆಂಗಾಗಿರ್ತತೆ ಅಂದ್ರೆ, ಅದ್ರ ಮೇಲೆ ಮಳೆ ನೀರ್ ಬಿದ್ರೆ ಬಿಸ್ಲಾಡಿದ್ರೆ ಗಾಳಿಗೆ ಅದ್ರಲ್ಲಿರೋ ಸತ್ವ ಎಲ್ಲ ಆವಿಯಾಗಿ ಹೋಗ್ಬಿಡ್ತದ ಕಣ್ಣ, ಅದ್ರ ಪೂರ್ತಿ ಸತ್ವನೇ ಇರಲ್ಲ, ಸುಮ್ನೆ ಗೊಬ್ಬರ ಹಾಕಿದಂಗ ಆಕತ್ ಕಣ್ಣಣ್ಣ ನಾವು. ಓಹೋ ಹಿಂಗೇನ. ಮತ್ತೇನ್ ಹೇಳಿದ್ರಿ ಗಿರ್ಜಕ್ಕ ಕೃಷಿ ಇಲಾಖೆರು? ನಾನು ಅವತ್ತೇನೋ ಮನೆ ಕೆಲ್ಸ ಇತ್ತು ಅಂತ ಅರ್ಧಕ್ಕೆ ಎದ್ದೋಗ್ಬಿಟ್ಟವ. ಓ ಲಕ್ಷ್ಮಕ್ಕ, ಯಾಕ ಹಿಂಗ್ ಮಾಡಕೋದೆ ನೀನು? ಏಟೋನ್ ಚೆನ್ನಾಗ್ ಹೇಳಿದ್ರು ಗೊತ್ತಾ ತರಬೇತಿಗೆ, ಈ ಕಾಂಪೋಸ್ಟ್ ನ ನಾವೇ ನಮ್ ಮನೇಲಿ ಮಾಡ್ಕೊಳ್ಳೋದ್ರಿಂದ ಏಟೆಲ್ಲ ಉಪಯೋಗ ಅದಾವೆ ಅಂತಂದ್ ಹೇಳಿದ್ರು ಕಣಕ್ಕ. ಆಮೇಲೆ ಬರೀ ನಾವು ಈ ಸರ್ಕಾರಿ ಗೊಬ್ಬರನೇ ಹಾಕೋದ್ರಿಂದ ನಮ್ ಭೂಮಿ ಸತ್ವ ಕಳ್ಕೊಳ್ಳುತ್ತಂತೆ, ಹಂಗೇನೆ ನಮ್ ಮೊಮ್ಮಕ್ಳ ಕಾಲಕ್ಕೆ ಭೂಮಿಲಿ ಬೆಳೆನೆ ಬೆಳೆಯಕಾಗಲ್ಲ ಅಂತ ಹೇಳಿದ್ರು ಕಣಕ್ಕ ಅವರು. ಹೌದಾ ಗಿರ್ಜಕ್ಕ, ಇವಾಗಂತೂ ಈ ಸರ್ಕಾರಿ ಗೊಬ್ಬರದ ರೇಟ್ ತುಂಬಾ ವಿಪರೀತ ಜಾಸ್ತಿ ಆಗೋಗ್ಬಿಟ್ಟೈತೆ. ಹೌದ್ ರಾಮಣ್ಣ, ಇವಾಗ ಎಲ್ಲರ ಗೊಬ್ಬರ ಕೊಂಡ್ಕೊಳಕತ್ತೇನು ವಿಪರೀತ ರೇಟ್ ಮಾಡವ್ರೆ. ಅದಕ್ಕೆ ಈ ಗೊಬ್ಬರದ ಜೊತೆ ಕಾಂಪೋಸ್ಟ್ ಗೊಬ್ಬರ ಉಪಯೋಗಿಸಿದ್ರೆ ಸ್ವಲ್ಪ ಖರ್ಚಾದ್ರೂ ಕಡಿಮೆ ಆಕತ್ ನೋಡೋಣ. ಹೌದು ಲಕ್ಷ್ಮಕ್ಕ, ಎಷ್ಟು ಚೆನ್ನಾಗಿ ಹೇಳ್ದೆ ನೋಡು. ಬರೀ ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ನಮ್ಮ ಬೆಳೆಗಳಿಗೂ ನಷ್ಟ ಆಕತ್ತೆ, ನಮ್ ಜಮೀನು ಹಾಳಾಕತ್ತೆ. ಹಾಗಾಗಿ ಈ ಸರ್ಕಾರಿ ಗೊಬ್ಬರದ ಜೊತೆಗೆ ಈ ಕಾಂಪೋಸ್ಟ್ ನು ಹಾಕೋದ್ರಿಂದ ನಮ್ಮ ಬೆಳೆನೂ ಚೆನ್ನಾಗಿ ಬೆಳಿತವೆ, ಹಾಗೆ ನಮ್ ಭೂಮಿನೂ ಚೆನ್ನಾಗಿ ಉಳಿತಾವಕ್ಕ. ಹೌದ್ ಬಿಡವ, ಇದೆಲ್ಲ ಗೊತ್ತಿರೋದೇ ಐತೆ. ಮೊದ್ಲೆಲ್ಲ ಎಷ್ಟೊಂದು ಈ ತಿಪ್ಪೆ ಗೊಬ್ಬರ ಹಾಕ್ತಿದ್ದು, ಹೊಲಕ್ಕೆ ಫಸಲು ಚೆನ್ನಾಗ್ ಬರ್ತಿತ್ತು, ಖರ್ಚು ಕಮ್ಮಿ ಇತ್ತು, ಆರೋಗ್ಯವಾಗಿ ಇದ್ದು. ಹೌದ್ ರಮಣ, ನಮ್ಮ ಅಜ್ಜರ ಕಾಲಕ್ಕೆಲ್ಲ ಅವ್ರು ಎಷ್ಟು ಗಟ್ಟಿ ಮುಟ್ಟಾಗಿದ್ರಪ್ಪ, ಎಷ್ಟು ಆರೋಗ್ಯವಾಗಿರ್ತಿದ್ದು. ಆದ್ರೆ ಇವಾಗ ನೋಡು, ಮನೆಗ ಒಬ್ಬೊಬ್ರು ಕಾಯಿಲೆಗ್ ಬಿದ್ದವ್ರೆ. ನೋಡ್ ಲಕ್ಷ್ಮಕ್ಕ, ಇಷ್ಟೊಂದೆಲ್ಲ ತಿಳ್ಕೊಂಡಿದ್ಯಾ, ಈ ಕಾಂಪೋಸ್ಟ್ ಮಾಡೋದ್ರಿಂದ ಏಟೇಟ್ ಎಲ್ಲ ಒಳ್ಳೇದಾಕತೆ ಅನ್ನೋದು ಗೊತ್ತೈತೆ. ಇಲಾಖೆಯವರು ನಮಗ ಅಷ್ಟೊಂದೆಲ್ಲ ಹೇಳ್ತವ್ರೆ ಅಂದ್ರು ನಾವೆಲ್ಲ ಇಲ್ಲಿವರೆಗೂ ಕಾಂಪೋಸ್ಟ್ ಮಾಡ್ಕೊಂಡಿಲ್ಲ. ನೋಡು, ಇನ್ಮೇಲಿಂದ ಆದ್ರೂ ಈ ಕಾಂಪೋಸ್ಟ್ ಮಾಡೋದ್ರ ಬಗ್ಗೆ ಒಸಿ ತಲೆ ಕೆಡ್ಸ್ಕೊಂಡಣ ಕಣಕ. ಆಯ್ತೇಳವ್ವ, ನಮ್ ದನೆ ಮನೆ ಹತ್ರ ಒಂದ್ ಸ್ವಲ್ಪ ಜಾಗ ಐತೆ, ಅಲ್ಲಿ ಮಾಡ್ಕೊಳನ. ಅದ್ ಹೆಂಗ್ ಮಾಡೋದು ಅಂತ ಹೇಳಿ ನಾವು ಮಾಡ್ಕಂತೀವಿ. ಅದೇನ್ ಕಷ್ಟ ಇಲ್ಲ ರಮಣ್ಣ, ಆರಾಮಾಗೆ ಮಾಡ್ಕೋಬಹುದು. ಒಂದ್ ಮೂರಡಿ ಆಳ, ನಮ್ಗೆಷ್ಟು ಉದ್ದ ಮತ್ತೆ ಅಗ್ಲ ಬೇಕೋ ಅಷ್ಟಕ್ಕೆ ಒಂದ್ ಗುಂಡಿ ತಕ್ಕಬೇಕು. ಗುಂಡಿ ತೆಗದ್ಮೇಲೆ ನಮ್ ದನಗಳು ತಿಂದ್ಬಿಟ್ಟಂತ ಮೇವು ಮಿಚಿಡೆ, ದನದ ಕೆಳಗ್ ಹಾಕಿರೋ ಮೇವು ಇವನ್ನೆಲ್ಲ ಗುಂಡಿಲ್ ಹಾಕಿ ಅದ್ರ ಮೇಲೆ ಹಸಿರೆಲ ಗೊಬ್ಬರ ಹಾಕ್ಬೇಕು. ಹಸಿರೆಲ ಗೊಬ್ಬರ ಹಾಕದ್ಮೇಲೆ ಸಗಣಿನ ಗ್ವಾತದೊಳಗೆ ಕಲ್ಸಿ ಚಿಮುಕ್ಸ್ಬೇಕು. ಇಷ್ಟೆಲ್ಲ ಆದ್ಮೇಲೆ ಒಂದ್ ನಾಲ್ಕೈದು ಪುಟ್ಟಿ ಮಣ್ಣನ್ನ ಅದ್ರ ಮೇಲೆ ಉದುರಿಸ್ಬೇಕಣಕ್ಕ. ಈ ಹಸಿರೆಲ ಗೊಬ್ಬರ ಅಂದಲ್ಲಕ್ಕ, ಅದ್ ಎಲ್ ಸಿಗತ್ತದು, ಅದ್ನ ಯಾಕ ಹಾಕ್ಬೇಕ್ ನಾವು? ಏ ಅದನ್ನೆಲ್ಲಿ ಹುಡ್ಕಕ್ ಹೋಗಿ ಅಣ್ಣ, ಹಿಂದಿನ ಕಾಲದಲ್ಲೆಲ್ಲ ನಾವು ಮಾಡ್ತಿರ್ಲಿಲ್ಲೇನು? ಹೊಂಗೆ ಮರ, ಬೇವಿನ ಮರ, ಬೇರ್ ಬೇರೆ ಹಸಿರೆಲೆ ಗೊಬ್ಬರಗಳ ಗಿಡಗಳನ್ನೆಲ್ಲ ಕಡ್ಕೊಂಬಂದು ತಿಪ್ಪೆಗ್ ಹಾಕ್ತಿದ್ವಪ್ಪ. ಈಗ ನಾವೆಲ್ಲ ಮರ್ತ್ಕೊಂಡ್ ಕುತ್ಕೊಂಡ್ಬಿಟ್ಟಿವ್ ನೋಡು. ಈ ಹಸಿರೆಲ ಗೊಬ್ಬರನ ನಾವು ಹಾಕೋದ್ರಿಂದ ಕಾಂಪೋಸ್ಟ್ದು ಸತ್ವನು ಹೆಚ್ಚಾಕತ್ತೆ, ನಮ್ಮ ಬೆಳೆಗಳಿಗೂ ತುಂಬಾ ಒಳ್ಳೇದಾಕತ್ ಕಣಣ್ಣ. ಈ ಹಸಿರೆಲ ಗೊಬ್ಬರನ ಸರಿ, ಆದ್ರೆ ಮಣ್ಣ ಯಾಕೆ ಹಾಕ್ಬೇಕು? ನೋಡ್ ರಮಣ್ಣ, ಅವತ್ತು ಕೃಷಿ ಇಲಾಖೆಯವರು ತರಬೇತಿ ಮಾಡ್ಬೇಕಾರೆ ಹೇಳಿದ್ರು, ಈ ಗೊಬ್ಬರ ಚೆನ್ನಾಗಿ ಕಳಿಬೇಕು ಅಂತಂದ್ರೆ ಸ್ವಲ್ಪ ಸ್ವಲ್ಪ ಗಾಳಿ ಆಡಿದ್ರೆ ಸಾಕಂತ ಕಣ್ಣಣ್ಣ. ಪೂರ್ತಿ ಗಾಳಿ ಆಡ್ಲೇಬೇಕು ಅನ್ನೋದು ಏನಿಲ್ಲ ಅಂತೆ. ಹಂಗೇನೆ ಮೇಲೆ ಮಣ್ಣು ಹಾಕೋದ್ರಿಂದ ಗೊಬ್ಬು ವಾಸನೆನೂ ಬರಲ್ಲಂತೆ ಕಣ್ಣಣ್ಣ. ಇದೆಲ್ಲ ಕಳಿಬೇಕಾದ್ರೆ ಏನ್ ವಾಸನೆ ಬರ್ತೈತಲ್ಲ ಅದು ಬರಲ್ಲಂತೆ. ಹಂಗೇನೆ ಮಳೆ ಬಂದ್ರೆ ಗಾಳಿಗೆ ಬೆಳಕಿಗೆ ಸಗಣಿಲರ ಸತ್ವ ಇಲ್ಲ, ಆವಿಯಾಗಿ ಹೋಗಲ್ಲಂತೆ. ಹೌದಲ್ಲ, ಇಷ್ಟೊಂದೆಲ್ಲ ಉಪಯೋಗ ಐತೆ, ಇಷ್ಟೊಂದೆಲ್ಲ ಸುಲಭ ಐತಿ, ಇಷ್ಟೊಂದ್ ತರಬೇತಿ ಎಲ್ಲ ತಗೊಂಡು ಈ ಲಕ್ಷ್ಮಕ್ಕ ಪುಟ್ಟಿ ಹೊತ್ಕೊಂಡ್ ಬಂದವಳಲ್ಲ ನೋಡು. ಏ ಮಾಡಿರತ್ ಬಿಡ್ರ ಮಣ, ನಮ್ ಮನೆಯವ್ರಿಗೆ ಹೇಳ್ತೀವಿ, ಇಬ್ರು ಸೇರಿ ಮಾಡ್ತೀವಿ ಹೇಳು. ಗಿರ್ಜಕ್ಕ, ಇದೆಲ್ಲ ಸರಿ, ಆದ್ರೆ ಈ ಕಾಂಪೋಸ್ಟ್ ಎಷ್ಟ್ ದಿವ್ಸಕ್ಕೆ ಆಗುತ್ತೆ? 5-6 ತಿಂಗಳು ಬೇಕಾಕತ್ತೆ ಅಂತ ಹೇಳಿದ್ರು ಕಣಣ್ಣ. ಅಷ್ಟ್ ದಿನ ಬೇಕಾ? ಹ್ಞೂ ಕಣಕ್ಕ, ಮತ್ತೆ ಒಳ್ಳೆ ಗೊಬ್ಬರ ಬೇಕು, ಬೆಳೆ ಚೆನ್ನಾಗ್ ಬರ್ಬೇಕು, ನಮ್ ಭೂಮಿ ಉಳಿಬೇಕು ಅಂದ್ರೆ ಮತ್ತೆ ಒಂಚೂರ್ ಕಾಯ್ಬೇಕಪ್ಪ. ಹೌದೇನು, ಮತ್ತೆ ಈ ಸರ್ಕಾರ ಏನೆಲ್ಲ ಸವಲತ್ತು ಕೊಡುತ್ತೆ? ಗಿರ್ಜಕ್ಕ, ರೈತ ಬಂಧು ಅಭಿಯಾನ ಅಂತ ರೇಡಿಯಲ್ಲಿ ನಾನು ಕೇಳ್ದಂಗಿತ್ತು, 3 ತಿಂಗಳಿಗೆ ಗೊಬ್ಬರ ಬರುತ್ತೆ ಅಂತ ಹೇಳ್ತಿದ್ರು, ಏನದು? ಹ್ಞೂ ರಮಣ್ಣ, ಅವತ್ ತರಬೇತಿಗೆ ಇದನ್ನು ಹೇಳಿದ್ರು, ಹಿಂಗೆ ಗುಂಡಿ ತೆಗ್ದು ಕಾಂಪೋಸ್ಟ್ ಮಾಡ್ಕೊಳಕ್ಕೆ ನಮ್ಗೇನಾದ್ರೂ ಆಗಿಲ್ಲ ಅಂತಂದ್ರೆ ಸರ್ಕಾರದವ್ರೆ ಅದೇನೋ ನರೇಗಾ ಯೋಜನೆ ಅಂತ ಐತಂತೆ, ಆ ಯೋಜನೆ ಒಳಗೆ ನಮ್ಗೆ ಎರೆಹುಳಿ ತೊಟ್ಟಿನೂ ಕಟ್ಕೊಡಿಸ್ತೀವಿ ಅಂತಂದು ಹೇಳಿದ್ರು ಕಣಣ್ಣ. ಹೌದ್ ಗಿರ್ಜಕ್ಕ, ಎರೆಹುಳಿ ಗೊಬ್ಬರದಿಂದ ಏನೋ ಭಾರಿ ಅನುಕೂಲ ಐತಂತೆ, ರೇಡಿಯೋದಾಗ ಹೇಳ್ತಿದ್ರು ಮೊನ್ನೆ. ನೋಡು, ಇಲಾಖೆಯವ್ರು ಇಷ್ಟು ದಿವಸ ಇದ್ರ ಬಗ್ಗೆ ಹೇಳಿದ್ರು, ನಾವ್ ಮಾಡ್ಕೊಂಡಿಲ್ಲ. ಇವತ್ ಗಾಂಧಿ ಜಯಂತಿ, 2nd October ಇವತ್ತಿಂದಲೇ ಅದನ್ನ ನಾವು ಮಾಡ್ಕೊಳನ, ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳನ. ಹ್ಞೂ ರಮಣ್ಣ, ಭಾರಿ ಚೆನ್ನಾಗಿ ಹೇಳ್ದೆ ನೋಡು. ಇವತ್ ಹೆಂಗಿದ್ರು ಕೃಷಿ ಇಲಾಖೆಯವರು ಅದೇನೋ ಕಾಂಪೋಸ್ಟ್ ಸಪ್ತಾಹ ಅಂತ ನಮ್ಮ ಊರಲ್ಲೇನೆ ಕಾರ್ಯಕ್ರಮನ ಮಾಡ್ತಾ ಇದಾರಂತೆ. ಇದ್ರ ಬಗ್ಗೆ ಎಲ್ಲ ನಮ್ಮೂರ್ ಜನ